ಯೋಗ ದಿನಾಚರಣೆ, ಮೈಸೂರಿನಲ್ಲಿ ಪ್ರಧಾನ ಕಾರ್ಯಕ್ರಮ, ಪ್ರಧಾನಿ ಭಾಗಿ. ಬೆಂಗಳೂರಿನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ನಡುವಿನ 5ನೇ 2020 ಕ್ರಿಕೆಟ್ ಪಂದ್ಯ ಸ್ವಲ್ಪ ಹೊತ್ತಿನಲ್ಲಿ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50.44. ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೆಲವು ವಾಣಿಜ್ಯ ಜಾಹೀರಾತುಗಳು, ನಂತರ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಗಳನ್ನು ಕೇಳುವಿರಿ. ಯಾಕೆ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸ್ಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡಿಸೋಕ್ ಆಗಲ್ಲ ಅಂದ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕ್ ಆಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 kg ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಾಬಾದ್, ಮೈಸೂರು. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 lakh ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ITIಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಗಳನ್ನು. ಜಗ ಜಗದ ಒಡೆಯಾನೆ, ಜಗದ ಪುಟ್ಟಣಿಯಾನೆ, ಅರಮಾನೆ ಒಳಗೊಬ್ಬ ದೊರೆ ಮಗ ಕುಂತವನೆ, ಅಚಕಂಬಿ ಹಚ್ಚಡವ ತಲೆಗವ ಸುತ್ತವನೆ, 40 ಹೊನ್ನೀನ ನಾಮಾವನಿಟ್ಟವನೆ. ಕೇಳಿದ ನಿಂಗಣ್ಣ ಕೋಟೆಯು ನಿಟ್ಟೂರು, ಪೇಟೆಯನ್ನು ತೆಗೆದಂಗೆ ಕಂತನನು ಪಡೆದಂಗೆ, ತಲೆಗಾಳು ಬಿದ್ದಂಗೆ ಮುಂದಾಕೆ ಹೋದಾರೆ, ನಾಗಾರೆ ನುಡಿದಾತೆ ನೌಪತ್ತು ನುಡಿದಾತೆ. ಏಗ ತಿರುಗಿದೆ ಏಗ ಭೋಗ ತಿರುಗಿದೆ ಭೋಗ, ಯೋಗಿ ಚುಂಚನ ಕಟ್ಟೆ ಶೆಟ್ಟಿ ಮುದ್ದಪ್ಪಗೆ ಶರಣೋ. ತಂದನೋತ್ತ ನಾನು, ತಂದನೋತ್ತ ನಾನು, ತನು ತಂದೆ ನಾನು, ತಂದನೋತ್ತಾನೋ ತಾನು ತಂದನಿ ತಂದೆ ನಾನೋ ಶರಣೋ. ತಂದನೋತ್ತಾನು, ತಂದನೋತ್ತಾನು, ತನು ತಂದೆ ನಾನು, ತಂದನೋತ್ತಾನೋ ತಾನು ತಂದನಿ ತಂದೆ ನಾನೋ ಶರಣೋ. ಕಟಿ ಕಟಿ ಕಲ್ಲೂರು, ಬೆಡಗಿನ ಬೇಲೂರು, ಮುಂದೆ ತಾವರೆಗೇರೆ ಹಿಂದೆ ತಾವರೆಗೇರೆ, ಕಲ್ಲೇಶಲಿಂಗಾಗೆ ಮಲ್ಲೇಶಲಿಂಗಾಗೆ, ಒಡೆಯನಮ್ಮಪ್ಪಾಗೆ ಒಡೆದ ತೆಂಗಿನ ಕಾಯ, ಕೋಟೆಯನ್ನು ಎಬ್ಬುವರೆ ಅಂದ ಚಂದಕ್ಕೆ ಮೂರು, ಪಟ್ಟೆಯನ್ನು ಧರಿಸುವರೆ ಪಟ್ಟದ ಕುಲಸ್ವಾಮಿ, ಪಾದಕ್ಕೆ ಬಿದ್ದಂಗೆ ಅರ್ಥರಿಗೆ ಅರಿತಂಗೆ ಮತ್ತರಿಗೆ ಮರೆತಂಗೆ, ಸತಿ ಕೊಡೋ ಸಾದೇವ ಮತಿ ಕೊಡೋ ಮಾದೇವ, ಇದ್ಯಾವ ಕಲಿಸಯ್ಯ ಇನಿಯಂಕ ಸಿದ್ಧಿ ಗಣನ ತಂಗೆ ಶರಣೋ. ತಂದನೋತ್ತ ನಾನು, ತಂದನೋತ್ತ ನಾನು, ತನು ತಂದೆ ನಾನು, ತಂದನೋತ್ತಾನೋ ತಾನು ತಂದನಿ ತಂದೆ ನಾನೋ ಶರಣೋ. ಕಪ್ಪು ಹುಟ್ಟುವುದಣ್ಣ ಕರಿಯ ಭೂಮಿದ್ದಲ್ಲಿ, ಉಬ್ಬೆ ಹರಿಯುವುದಣ್ಣ ಜಲ ಕರಡೆ ಇದ್ದಲ್ಲಿ, ಕದನ ಹುಟ್ಟುವುದಣ್ಣ ಕಾಟಕಾರಿದ್ದಲ್ಲಿ, ನ್ಯಾಯ ಹರಿಯುವುದಣ್ಣ ಗುರು ಹಿರಿಯರಿದ್ದಲ್ಲಿ, ಮಲ್ಲಿಕಾರ್ಜುನ ನಿನ್ನ ಪಾದವಿದ್ದಲ್ಲಿ ಶರಣೋ. ತಂದನೋತ್ತ ನಾನು, ತಂದನೋತ್ತ ನಾನು, ತನು ತಂದೆ ನಾನು, ತಂದನೋತ್ತಾನೋ ತಾನು ತಂದನಿ ತಂದೆ ನಾನು. ಕರಿಯ ಕಪ್ಪಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ ಕರಿಯ ಕಪ್ಪಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ ಕೆರೆ ಏರಿ ಮೇಲೆ ಬರುವನಲ್ಲನ ಕಂಡು ಗಂಧಾ ಸುರಾಣಿ ಮನಸೋತಕ್ಕಯ್ಯ ಗಂಧಾ ಸುರಾಣಿ ಮನಸೋತಕ್ಕಯ್ಯ ಗಂಧಾ ಸುರಾಣಿ ಮನಸೋತ್ಮವನ್ ಮಗ್ನ ಮಾತೈತೆ ಮನೆಗೆ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯರಿ ಮೇಲ್ ಬರುವನಕ್ಕಯ್ಯ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯರಿ ಮೇಲ್ ಬರುವನಕ್ಕಯ್ಯ ಯಾತಾದ ಬಾವಿಲಿ ದೋತ್ರ ಮಡಿ ಮಾಡೋನೆ ಜ್ಯೋತಿ ಮುತ್ತೌನ ಕಿವಿಯೊಳಗಕ್ಕಯ್ಯ ಜ್ಯೋತಿ ಮುತ್ತೌನ ಕಿವಿಯೊಳಗಕ್ಕಯ್ಯ ಜ್ಯೋತಿ ಮುತ್ತೌನ ಕಿವಿಯೋನ್ಮವನ್ ಮಗ್ನ ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯರಿ ಮೇಲ್ ಬರುವನಕ್ಕಯ್ಯ ಕಂದವಾಡಿ ಕಣಿವೇಲಿ ಕಂಡೀರ ನಲ್ಲನ ಗುಂಡಿ ಮುಂಡಾಸಿನ ನೀಲುವಂಗಕ್ಕಯ್ಯ ಗುಂಡಿ ಮುಂಡಾಸಿನ ನೀಲುವಂಗಕ್ಕಯ್ಯ ಗುಂಡಿ ಮುಂಡಾಸಿನ ನಿಲವಂಗಿ ನಲ್ಲನ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯೇರಿ ಮೇಲ್ ಬರುವನಕ್ಕಯ್ಯ ಗಂಧಾದ ಬಾವಿಲಿ ಅಂಗಿ ಮಡಿ ಮಾಡೋನೆ ದುಂಡು ಮುತ್ತೌನ ಕಿವಿಯೊಳಗಕ್ಕಯ್ಯ ದುಂಡು ಮುತ್ತೌನ ಕಿವಿಯೊಳಗಕ್ಕಯ್ಯ ದುಂಡು ಮುತ್ತೌನ ಕಿವಿಯೋನ್ಮವನ್ ಮಗ್ನ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ ಉಂಡಿಲ್ಲ ಮನೆಗೆ ಬರ ಹೇಳಕ್ಕಯ್ಯ ಜ್ಯೋತಿ ಮುತ್ತೌನ ಕಿವಿಯೊಳಗಕ್ಕಯ್ಯ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯರಿ ಮೇಲ್ ಬರುವನಕ್ಕಯ್ಯ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯರಿ ಮೇಲ್ ಬರುವನಕ್ಕಯ್ಯ ಇದುವರೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ ಗಮನಿಸಿ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೃಷಿ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು. ವಿಷಯ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಹಾಗೂ